ಕೊಡ ಅದರ ಮ್ಯಾಲೆ ಸಾಕಿನ ಸಿಂಬಿ ತಲೆಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ ನೀರ ತುಮತ ನದಿಯಲ್ಲಿ ನೀರ ತುಮತ ನದಿಯಲ್ಲಿ ಕೊಡ ಬಿತ್ತ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮ ನೀನು ಮದವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ ಹುಟ್ಟಿ ಬಂದೆ ಎಲ್ಲಮ್ಮ ಪತಿ ಭಕ್ತಿ ನೋಡುವುದಕ್ಕಾಗೆ ಪರಮೇಶ್ವರ ಬಂದನಲ್ಲೇ ಪತಿ ಭಕ್ತಿ ನೋಡುವುದಕ್ಕಾಗೆ ಶಾಪ ಕೊಟ್ಟ ಋಷಿಯಲ್ಲಿ ಶಾಪ ಕೊಟ್ಟ ಋಷಿಯಲ್ಲಿ ರೋಗ ಬಡಿದ ಮೈಯಲ್ಲೇ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ ಹುಟ್ಟಿ ಬಂದೆ ಹಾಸ್ತಾದಲ್ಲೇ ಏನು ಬೇಡುತ್ತಿ ಬೇಡೋ ರಾಮ ಬೇಡಿದ ಕುಡಿನ ಹಾಸ್ತಾದಲ್ಲೇ ತಾಯಿ ಸೀರ ಬೇಡನಲ್ಲೇ ತಾಯಿ ಸೀರ ಬೇಡನಲ್ಲಿ ದಡ ಬಿದ್ದ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನೀನು ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರೋ ಅಜಮದನಿಗೆ ಹೂವ ಪತ್ರಿ ಹಸ್ತದಲ್ಲೇ ಪತಿ ಸೇವೆ ಮಾಡುವ ಕಾಲೆ ಪತ್ರಿ ಹಸ್ತದಲ್ಲೇ ಋಷಿ ಸೇವೆ ಮಾಡುವ ತಾಲೆ ಗಟ್ಟಿ ವಚನ ಹೇಳಾರಲ್ಲೇ ಗಟ್ಟಿ ವಚನ ಹೇಳಾರಲ್ಲಿ ಪಾದ ಸೇವೆ ಮಾಡುವ